ಅತಿವೃಷ್ಟಿ ಅನಾವೃಷ್ಟಿ ಅದು ಬೇರೆ, ಆದರೆ ಒಟ್ಟಾರೆ ಸಾವಯವ ಕೃಷಿಯಿಂದ ಏನೇನು ಲಾಭ ಇದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯದ. ಇವತ್ತು ಸಾವಯವ ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆಗೆ ವಾಲ್ಮೀಕಿ ಧಾರವಾಡದ ನೆಲ ಮತ್ತು ಜಲ ನಿರ್ವಹಣಾ ಸಂಸ್ಥೆಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಶ್ರೀ ಇಂದೂಧರ್ ಹಿರಮಠ ಅವರಿದ್ದಾರೆ. ಅವರಿಂದನೇ ನಾವು ಸಾವಯವ ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮಾಡ್ಕೊಳ್ಳೋಣ. ಆ ನಿಟ್ಟಿನೊಳಗೆ ಹೇಗೆ ಒಂದು ಸಾವಯವ ಕೃಷಿ ಲಾಭದಾಯಕವಾಗಿದೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ನಮಸ್ಕಾರ ಇಂದೂಧರ್ ಹಿರಮಠ ಅವರೇ, ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ, ಸುಸ್ವಾಗತ. ನಮಸ್ಕಾರ ಚೋಳನ್ ಸರ್ ಅವರಿಗೆ. ಇಂದೂಧರ್ ಹಿರಮಠ ಅವರೇ, ಈ ಸಾವಯವ ಕೃಷಿ ಇಂದಿನ ಅವಶ್ಯಕತೆ ಹೌದಾ? ಸಾವಯವ ಕೃಷಿ ಮಾಡೋದ್ರಿಂದ ಹೇಗೆ ನಮ್ಮ ರೈತ ನೆಮ್ಮದಿಯಾಗಿ ಒಂದು ಜೀವನವನ್ನ ನಿರ್ವಹಿಸಲಿಕ್ಕೆ ಸಾಧ್ಯ ಹೇಳ್ಬೋದಾ? ಎಲ್ಲ ರೈತ ಬಾಂಧವರಿಗೆ ತಿಳಿದಂಗ, ಏನು ಹಸಿರು ಕ್ರಾಂತಿ ಅಂತ ಪ್ರಾರಂಭ ಆಯ್ತು, ಆಗ ಹೈಬ್ರಿಡ್ ಬೀಜಗಳು ಪ್ರಾರಂಭ ಆದವು. ಹೈಬ್ರಿಡ್ ಬೀಜಗಳಿಗೆ ಹೆಚ್ಚಿನ ಇಳುವರಿ ಕೊಡೋದ್ರ ಸಂಬಂಧ ನಾವು ಹೆಚ್ಚಿನ ರಾಸಾಯನಿಕಗಳ ಬಳಕೆಯನ್ನ ಮಾಡ್ತಕ್ಕಂತ ಪ್ರಮೇಯ ಉದ್ಭವ ಆಯಿತು. ಆಗ ಅದರ ಅವಶ್ಯಕತೆ ಇತ್ತು, ಯಾಕಂದ್ರೆ ಬೆಳೆಯುತ್ತಿರುವ ಒಂದು ಜನಸಂಖ್ಯೆಗೆ ಆಹಾರ ಭದ್ರತೆ ಒದಗಿಸುವುದರ ಸಂಬಂಧ ಒಂದು ಹೊಸ ಆವಿಷ್ಕಾರಗಳ ಅವಶ್ಯಕತೆ ಇತ್ತು. ಅದೇ ರೀತಿಯಾಗಿ ನಾವು ಇವತ್ತು ಆಹಾರ ಭದ್ರತೆ ಕಂಡುಕೊಂಡಿದ್ದೀವಿ. ದಿನಗಳದಂತೆ ರಸಗೊಬ್ಬರಗಳ ಒಂದು ಅತಿಯಾದ ಬಳಕೆಯಿಂದ ಸಾಕಷ್ಟು ಸಮಸ್ಯೆಗಳು ಕಂಡು ಬರ್ತಾ ಇದ್ದವು. ಏನ್ ಮುಖ್ಯವಾಗಿ ಅಂದ್ರೆ ವಾತಾವರಣ ಕಲುಷಿತ ಆಗತೈತೆ, ಎರಡನೇದ್ದು ಅತಿಯಾದ ರಾಸಾಯನಿಕಗಳ ಬಳಕೆಯಿಂದ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಾ ಇದೆ, ಮಣ್ಣಿನಲ್ಲಿರುವ ಜೈವಿಕ ಏನು ಕ್ರಿಯೆಗಳು ಅಥವಾ ಸೂಕ್ಷ್ಮಾಣು ಜೀವಿಗಳು ಅಂತ ಏನ್ ಹೇಳ್ತೀವಿ ಅವುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಈ ಒಂದು ಕಾರಣದಿಂದ ಎಷ್ಟು ನಾವು ಇಳುವರಿ ಪಡ್ಕೋಬೇಕು ಅನ್ಕೊಂಡಿದೀವಿ ಅಷ್ಟು ಇಳುವರಿ ಬರ್ತಾ ಇಲ್ಲ. ಇದರಿಂದ ಮತ್ತು ಏನ್ ಸಮಸ್ಯೆಗಳು ಆಗಿದಾವ ಅಂತಂದ್ರ, ಯೂರಿಯಾ ಗೊಬ್ಬರದ ಯಥೇಚ್ಛ ಬಳಕೆಯಿಂದ ಸಾಕಷ್ಟು ಸಮಸ್ಯೆಗಳು ಪ್ರಾರಂಭ ಆಗಿದೆ. ಅಂತರ್ಜಲದೊಳಗು ಸಹ ಒಂದು ನೈಟ್ರೇಟ್ ಪ್ರಮಾಣ ಹೆಚ್ಚಾಗಿದೆ, ಅದೇ ನೀರು ನಾವು ಕುಡಿಯೋದ್ರಿಂದ ಸಾಕಷ್ಟು ರೋಗಗಳು, ಅದರೊಳಗೆ ನೀವು ಬ್ಲೂ ಬೆರಿ ಅಂತ ಹೇಳಿ ಒಂದು ರೋಗ ಸಹ ಮನುಷ್ಯನಿಗೆ ಬರ್ತಾ ಇದೆ. ಈ ಎಲ್ಲಾ ಕಾರಣಗಳಿಂದ ರಾಸಾಯನಿಕ ಕೃಷಿ ಜೊತೆಗೆ ಅಥವಾ ಅದನ್ನು ಕಡಿಮೆ ಮಾಡಿ ಸಾವಯವ ಕೃಷಿಯತ್ತ ನಾವು ಮುನ್ನುಗ್ಗಬೇಕಾಗಿದೆ. ಎಲ್ಲಾ ರೈತ ಬಂದವರು ಸಾವಯವ ಕೃಷಿಗೆ ಅಳವಡಿಸಿಕೊಳ್ಬೇಕಂತ ಹೇಳಿ ನಾನು ಎಲ್ಲರನ್ನು ಕೇಳಿಕೊಂಡು. ಬಹಳ ಸಂತೋಷ ಇಂದೂರ್ ಹಿರಮಠ ಅವರೇ. ಇವತ್ತು ಸಾವಯವ ಕೃಷಿ ಅಂತಂದ್ರೆ ತುಂಬಾ ಸರಳವಾಗಿರುವಂತಹದ್ದು, ಆದ್ರೆ ಒಟ್ಟು ಕುಟುಂಬ ಇರಬೇಕು, ಮನೆಯಲ್ಲಿ ಕೆಲಸ ಮಾಡೋರು ಜಾಸ್ತಿ ಇರಬೇಕಾಗ್ತದೆ. ಸಾವಯವ ಕೃಷಿ ಮಾಡೋದ್ರಿಂದ ಸಾಕಷ್ಟು ನೆಮ್ಮದಿ ಇರ್ತದೆ, ಜೀವಗಳನ್ನ ಸಾಕಿದಂಗೆ ಆಗ್ತದೆ. ಹಸು ಸಾಕಣೆ ಆಗಲಿ, ಕುರಿ ಸಾಕಣೆ ಆಗಲಿ, ಕೋಳಿ ಸಾಕಣೆ ಆಗಲಿ, ಜೊತೆಗೆ ಎರೆಹುಳು ಸಾಕಣೆ ಆಗ್ತದೆ. ಮತ್ತೆ ಮಣ್ಣಿನಲ್ಲಿ ಸಾವಿರಾರು ಜೀವಕೋಶಗಳು ಜೀವಂತಿಕೆಯಿಂದ ನನ್ನ ನಡೆಸಿ ಆ ಮಣ್ಣಿನ ಒಂದು ಗುಣಮಟ್ಟ ಒಳ್ಳೆದಾಗ್ತದೆ. ಸಾವಯವ ಕೃಷಿ ಬಗ್ಗೆ ನಮ್ಮ ರೈತ ಮುಖ ಮಾಡ್ತಾ ಇದ್ದಾನೆ, ಸಾಕಷ್ಟು ಜನ ಸಮಗ್ರ ಒಂದು ಕೃಷಿ ನಿರ್ವಹಣೆ ಮಾಡೋ ನಿಟ್ಟಿನೊಳಗೆ ಸಾವಯವ ಕೃಷಿಯನ್ನ ಅವಲಂಬಿಸಿದ್ದಾರೆ. ಈ ಸಾವಯವ ಕೃಷಿಯೊಳಗೆ ಏನೇನು ಘಟಕಗಳಿಗೆ ಬರ್ತಾವು, ಅವುಗಳ ಬಗ್ಗೆ ಮಾಹಿತಿ ಕೊಡ್ಬೋದಾ? ಈ ಸಾವಯವ ಕೃಷಿ ಅಂದ್ರೆ ಇದು ಒಂದು ಕೇವಲ ನಾವು ತಿಪ್ಪೆ ಗೊಬ್ಬರ ಹಾಕೋದು, ಸಗಣಿ ಗೊಬ್ಬರ ಹಾಕೋದು, ಎರೆಹುಳು ಗೊಬ್ಬರ ಹಾಕೋದು, ಇದಕ್ಕಷ್ಟೇ ನಾವು ಸಾವಯವ ಕೃಷಿ ಅನ್ನಲ್ಲ. ಸಮಗ್ರ ಕೃಷಿ ಅಥವಾ ಸಮಗ್ರವಾಗಿ ಉತ್ಪಾದನೆಯನ್ನ ಹೆಚ್ಚು ಮಾಡತಕ್ಕಂತ ಪದ್ಧತಿಗಳನ್ನು ಅಳವಡಿಸಿಕೊಳ್ಳೋದಕ್ಕೆ ಸಾವಯವ ಕೃಷಿ ಅಂತೀವಿ. ಎರಡನೇದ್ದು ಬಹಳ ಮುಖ್ಯವಾದ ವಿಚಾರ ಸಾವಯವ ಕೃಷಿ ಒಳಗೆ ಅಂದ್ರೆ ನೈಸರ್ಗಿಕವಾಗಿ ಲಭ್ಯಿರತಕ್ಕಂತ ವಸ್ತುಗಳನ್ನು ನಾವು ಬಳಸಿಕೊಂಡು ಮಣ್ಣಿನ ಫಲವತ್ತತೆ ಹೆಚ್ಚು ಮಾಡೋದಕ್ಕೆ ನಾವು ಸಾವಯವ ಕೃಷಿ ಅಂತ ಹೇಳ್ತೀವಿ. ಮುಖ್ಯವಾಗಿ ಸಾವಯವ ಕೃಷಿಯೊಳಗೆ ಅನೇಕ ಘಟಕಗಳು ಬರ್ತಾವ. ಅದರೊಳಗೆ ಮೊದಲೇ ಪದ್ಧತಿ ಅಥವಾ ಘಟಕ ಅಂದ್ರೆ ಒಂದು ಉತ್ತಮವಾದ ಬೆಳೆ ಪದ್ಧತಿಯನ್ನು ನಾವು ಆಯ್ಕೆ ಮಾಡಿಕೊಳ್ಳುವುದು ಸಹ ಸಾವಯವ ಕೃಷಿಯ ಒಂದು ಭಾಗ. ಉತ್ತಮವಾದ ಬೆಳೆ ಪದ್ಧತಿ ಅಂದ್ರೆ ಏನು? ಕೇವಲ ಒಂದೇ ಬೆಳೆ ಬೆಳೆಯೋದಕ್ಕಿಂತ ಬೇರೆ ಬೇರೆ ಬೆಳೆ ಬೆಳೆಯುವುದು ಒಂದು ಸಾವಯವ ಕೃಷಿಯ ಭಾಗ. ಮಿಶ್ರ ಬೆಳೆ ಬೆಳೆದು ಅಂದ್ರೆ ದ್ವಿದಳ, ಏಕದಳ, ಇವುಗಳನ್ನು ಮಿಶ್ರವಾಗಿ ಬೆಳೆದು ಸಹ ನಾವು ಸಾವಯವ ಕೃಷಿಯ ಭಾಗ. ಯಾಕಂತೀವಿ ಅಂದ್ರೆ ಏಕದಳದೊಳಗೆ ದ್ವಿದಳ ಮಿಕ್ಸ್ ಮಾಡಿದ್ರೆ ದ್ವಿದಳ ತಪ್ಪದ ಎಲೆಗಳು ಉದುರಿ ಭೂಮಿಯ ಫಲವತ್ತತೆ ಹೆಚ್ಚಾಗ. ಇದ್ರ ಜೊತೆಗೆ ಬೆಳೆ ಪರಿವರ್ತನೆ ಮಾಡುವುದು ಸಹ ಸಾವಯವ ಕೃಷಿಯ ಒಂದು ಭಾಗ. ಇದೇ ರೀತಿ ಕೇವಲ ನಾವು ಒಂದೇ ತರ ಬೆಳೆ ಬೆಳೆದಕ್ಕಿಂತ ಬೇರೆ ಬೇರೆ ಬೆಳೆಗಳನ್ನ ಬೆಳೆಯುವುದರಿಂದ ಭೂಮಿಯಲ್ಲಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಹೆಚ್ಚಾಗ್ತದೆ. ಭೂಮಿಯಲ್ಲಿರ್ತಕ್ಕಂಥ ತ್ಯಾಜ್ಯವನ್ನ ಗೊಬ್ಬರವನ್ನಾಗಿ ಪರಿವರ್ತಿಸಿ ಭೂಮಿ ಫಲವತ್ತತೆ ಹೆಚ್ಚು ಮಾಡಲಿಕ್ಕೆ ಒಂದು ಬಹಳಷ್ಟು ಅನುಕೂಲತೆ ಆಗ್ತದೆ. ನಿಮ್ಗೆಲ್ಲ ಈಗ ಗೊತ್ತಿರಬಹುದು, ಅತಿಯಾದ ರಾಸಾಯನಿಕ ಬಳಕೆಯಿಂದ ನಾವು ಸಾವಯವ ಇಂಗಾಲ ಅಂತ ಏನ್ ಹೇಳ್ತೀವಿ, ಕನಿಷ್ಠ ನಾವು 2% ಇರಬೇಕು ಅಂತ ಏನ್ ಹೇಳ್ತೀವಿ. ಈಗ ಯಾವುದೇ ಮಣ್ಣು ಪರೀಕ್ಷೆ ಮಾಡ್ರಿ, ಈಗ ನಮಗೆ ಬರೀ 0.3-0.4 ಬರ್ತಾ ಇದೆ, 0.5. ಅದರಲ್ಲಿ ನೀರಾವರಿ ಪ್ರದೇಶ, ಅಚ್ಚುಕಟ್ಟು ಪ್ರದೇಶದ ಒಂದು ರೈತರೊಳಗೆ ಹೆಚ್ಚಿನ ಒಂದು ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದ ಅಲ್ಲಿ ಸಾವಯವ ಪ್ರಮಾಣ 0.2-0.3 ಬಂದ್ ನಿಂತಿದೆ. ಸೊ ಅಷ್ಟೊಂದು ಕಡಿಮೆ ಸಾವಯವ ಪ್ರಮಾಣ ಇದ್ದಾಗ ಯಾವುದೇ ಬೆಳೆ ಹೆಚ್ಚಿನ ಇಳುವರಿ ಪಡೆಯಕ ಬಹಳಷ್ಟು ನಮ್ಗೆ ತೊಂದರೆಗಳು ಆಗ್ತಾ ಇದ್ದಾವೆ. ಇಂದೂರ್ ಹಿರಮಠ ಅವರೇ, ಈಗ ಸಾಕಷ್ಟು ಘಟಕಗಳ ಬಗ್ಗೆ ವಿಸ್ತರಣೆ ಮಾಡ್ತಾ ನೀವು ರಾಸಾಯನಿಕ ಕೃಷಿಗಳ ದುಷ್ಪರಿಣಾಮಗಳ ಬಗ್ಗೆ ನೀವು ಹೇಳ್ತಾ ಇದ್ರಿ. ಇವತ್ತು ನಮ್ಮ ಭೂಮಿಯೊಳಗೆ ಯೂರಿಯಾ ಜಾಸ್ತಿ ಪ್ರಮಾಣದಲ್ಲಿದೆ, ಹೀಗಾಗಿ ಮಣ್ಣಿನ ಒಂದು ಗುಣಮಟ್ಟ ತುಂಬಾ ಕಡಿಮೆ ಆಗಿದೆ. ಈ ಮಣ್ಣಿನ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಸಾವಯವ ಕೃಷಿ ಒಂದೇ ಪರಿಹಾರ ಅಂತ ತಾವು ಹೇಳ್ತಾ ಇದ್ರಿ. ಈಗ ರಾಸಾಯನಿಕ ಕೃಷಿಯ ದುಷ್ಪರಿಣಾಮಗಳು ಅಂತ ಅಂದ್ವಲ್ಲ, ಅಂದ್ರೆ ಯಾವ್ಯಾವ ಇರಬಹುದು? ನೀವು ಆಗ್ಲೇ ಸ್ವಲ್ಪ ವಿವರಣೆ ಮಾಡ್ತಾ ಇದ್ರಿ, ಆದ್ರೂ ಕೂಡ ರಾಸಾಯನಿಕ ಕೃಷಿಯ ದುಷ್ಪರಿಣಾಮಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡಬಹುದಾ? ಈಗ ನಿಮ್ಗೆ ಈಗಾಗಲೇ ಹೇಳ್ದಂಗೆ ಈಗ ಸೂಕ್ಷ್ಮಾಣು ಜೀವಿಗಳು ಕಡಿಮೆ. ನಾವು ಏನಂತೀವಿ, ಭೂಮಿ ತಾಯಿ ಅಂತೀವಿ. ಭೂಮಿ ತಾಯಿ ಅಂತ ಯಾಕಂತೀವಿ ಅಂದ್ರೆ ಭೂಮಿಗೆ ಜೀವಿದೆ ಅಂತ. ಜೀವಿದೆ ಅಂದ್ರೆ ಅರ್ಥ ಮಾತಾಡದೇ ಇರಬಹುದು ಭೂಮಿ ತಾಯಿ, ಅದರೊಳಗೆ ಇರತಕ್ಕಂಥ ಸೂಕ್ಷ್ಮಾಣು ಜೀವಿಗಳ ಕಾರಣದಿಂದ ಭೂಮಿ ಜೈವಿಕ ಕ್ರಿಯೆ ನಡೀತಾ ಇರ್ತದೆ. ಆ ಜೈವಿಕ ಸೂಕ್ಷ್ಮಾಣು ಜೀವಿಗಳು ಕಡಿಮೆ ಆಗಿರೋದ್ರಿಂದ ನಾವು ಇವನ್ ನೀವು ಹಾಕಿದಂತ ರಸಗೊಬ್ಬರ ಬೆಳೆಗೆ ಸಿಗ್ತಾ ಇಲ್ಲ, ಇದರಿಂದ ಖರ್ಚು ಹೆಚ್ಚಾಗ್ತಾ ಇದೆ. ಫಸ್ಟ್ ದುಷ್ಪರಿಣಾಮ ಅಂದ್ರೆ ಸೆಕೆಂಡ್ ದುಷ್ಪರಿಣಾಮ ಬೆಳಿಗ್ಗೆ ಏನಾಗ್ತಾ ಇದೆ, ಎಷ್ಟು ಬೆಳೆ ತಗೊಂಡು ಉಳಿದಿದ್ದು ಸರ್ಕಾರಿ ಗೊಬ್ಬರ ನೀರಿನ ಮುಖಾಂತರ ಅದು ನದಿಗಳನ್ನು ಸೇರ್ತಾ ಇದೆ, ಅಂತರ್ಜಲವನ್ನು ಸೇರಿ ಸಾಕಷ್ಟು ಕುಡಿ ನೀರಿಗೆ ತೊಂದರೆಗಳು ಆಗ್ತಾ ಇದಾವ, ಪರಿಸರದ ಮೇಲೆನೂ ದುಷ್ಪರಿಣಾಮ ಆಗ್ತಾ ಇದಾವ. ಯಥೇಚ್ಛವಾಗಿ ಯೂರಿಯಾ ಗೊಬ್ಬರ ಬಳಸೋದ್ರಿಂದ ಕೀಟ ರೋಗಗಳ ಬಾಧೆನೂ ಹೆಚ್ಚಾಗ್ತಾ ಇದೆ, ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೆಚ್ಚಿನ ಕೀಟನಾಶಕ ಹೊಡಿತಾರೆ, ಅದರಿಂದನೂ ಸಹ ಪರಿಸರ ಸಾಕಷ್ಟು ದುಷ್ಪರಿಣಾಮಗಳನ್ನು ಅನುಭವಿಸ್ತಾ ಇದೆ. ಪರ್ಯಾಯ ವಿಧಾನ ಅಂದ್ರೆ ಸಾವಯವ ಕೃಷಿ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಬಹಳ ಸಂತೋಷ. ಅಂದ್ರೆ ಈ ಸಾವಯವ ಕೃಷಿ ಅಂದ್ರೆ ರೈತನ ಬದುಕು ಬಂಗಾರವಾಗಲಿಕ್ಕೆ ಒಂದು ಮೂಲ ತಳಹದಿ ಅಂತ ತಾವು ಹೇಳ್ತಾ ಇದ್ದೀರಿ. ಈಗ ಸಮಗ್ರ ಕೃಷಿ ಈ ಸಾವಯವ ಕೃಷಿಯ ಒಂದು ಭಾಗ ಅಂತ ತಾವು ಹೇಳ್ತಾ ಇದ್ರಿ. ನಮ್ಮ ರೈತ ಬಾಂಧವರು ಇವತ್ತು ಸಮಗ್ರ ಕೃಷಿ ಬಗ್ಗೆ ಒಲವು ತೋರ್ತಾ ಇದ್ದಾರೆ, ಬೇರೆ ಬೇರೆ ವೈವಿಧ್ಯಮಯವಾಗಿ ಬೆಳೆ ಬೆಳೆಯುವಂತಹದ್ದು. ಹೀಗೆ ಸಮಗ್ರ ಕೃಷಿಯೊಳಗೆ ರೈತನಿಗೆ ಒಂದರಲ್ಲಿ ನುಕ್ಸಾನ ಆದ್ರೆ ಇನ್ನೊಂದರಲ್ಲಿ ಲಾಭ ಆಗ್ತದೆ. ಹೀಗಾಗಿ ಸಮಗ್ರ ಕೃಷಿ ಬೆಳೆ ಪದ್ಧತಿ ತುಂಬಾ ಒಳ್ಳೆಯದು. ಈ ಸಮಗ್ರ ಕೃಷಿ ಸಾವಯವ ಕೃಷಿಯ ವಿಭಾಗ ಅಂತ ತಾವು ಹೇಳ್ತಾರೆ, ಹೇಗೆ ಅದ್ರ ಬಗ್ಗೆ ವಿವರಣೆ ಕೊಡಬಹುದಾ? ಬಹಳ ಒಂದು ಉತ್ತಮವಾದ ಪ್ರಶ್ನೆ. ನಾವು ಸಾವಯವ ಕೃಷಿ ಅಂದ್ರೆ ಸಮಗ್ರ ಕೃಷಿ ಮಾಡಿದ್ರನ್ನ ಸಾವಯವ ಕೃಷಿ ಆಗ್ತದೆ. ಯಾಕಂದ್ರೆ ಸಾವಯವ ಕೃಷಿ ಮಾಡ್ಬೇಕಂತಂದ್ರೆ ಮುಖ್ಯವಾಗಿ ಒಂದು ನಾವು ಪಶುಸಂಗೋಪನೆ ಅಥವಾ ಹೈನುಗಾರಿಕೆ ಮಾಡುತ್ತದೆ. ಯಾಕಂದ್ರೆ ಅದರಿಂದ ಬರ್ತಕ್ಕಂಥ ಗೊಬ್ಬರವನ್ನು ನಾವು ಬೆಳೆಗಳಿಗೆ ಉಪಯೋಗ ಮಾಡಬೇಕಾಗ್ತದೆ. ಅದೇ ರೀತಿಯಾಗಿ ಆಡು ಸಾಕಾಣಿಕೆ ಕುರಿ ಸಾಕಾಣಿಕೆಯನ್ನು ನಾವು ಮಾಡಿದ್ರೆ ಅದರಿಂದ ಬರ್ತಕ್ಕಂಥ ಗೊಬ್ಬರವನ್ನು ಸಹ ನಾವು ಸಾವಯವ ಕೃಷಿಯೊಳಗೆ ಮಾಡಬೇಕಾದ್ರೆ ಬಳಕೆ ಮಾಡಬೇಕಾಗ್ತದೆ. ಅದೇ ರೀತಿ ನಾವು ಸಮಗ್ರ ಕೃಷಿಯೊಳಗೆ ಇನ್ನೊಂದು ಏನು ಹೇಳ್ತೀವಿ ಅಂದ್ರೆ ಎಲ್ಲ ಬೆಳೆ ಪದ್ಧತಿಗಳನ್ನು ಅಳವಡಿಸಿಕೊಡ್ರಿ ಅಂತ ಹೇಳ್ತೀವಿ ನಾವು. ಅಂದ್ರೆ ಸ್ವಲ್ಪ ತೋಟಗಾರಿಕೆ, ಸ್ವಲ್ಪ ಕೃಷಿ ಬೆಳೆಗಳು, ಸ್ವಲ್ಪ ಅರಣ್ಯ, ಇವೆಲ್ಲ ಮಾಡೋದ್ರಿಂದನೂ ಸಹ ನೀವು ಸಮಗ್ರ ಕೃಷಿಯೊಳಗೆ ಬಹಳ ಒಂದು ಅನುಕೂಲ ಆಗ್ತದೆ. ಕೃಷಿ ಅರಣ್ಯ ಒಂದು ಸಮಗ್ರ ಕೃಷಿಯೊಳಗೆ ಹೇಳಬೇಕಂದ್ರೆ ಸುತ್ತಾರದ ನೀವು ಕೆಲವೊಂದು ಗಿಡಗಳನ್ನು ಗೊಬ್ಬರ ಗಿಡ ಅವನ್ನೆಲ್ಲ ಹಾಕೋದ್ರಿಂದನೂ ಅದೇ ಗೊಬ್ಬರ ಗಿಡವನ್ನು ನೀವು ಬೆಳಿಗ್ಗೆ ಹಾಕೋದ್ರಿಂದ ಅದು ಅಲ್ಲಿ ಸಾವಯವ ಕೃಷಿಯೊಳಗೆ ಒಂದು ಅನುಕೂಲ ಆಗ್ತದೆ. ಸಾವಯವ ಕೃಷಿ ಮಾಡಬೇಕಾದ್ರೆ ಸಮಗ್ರ ಕೃಷಿ ಬೇಕೇ ಬೇಕು. ಸಮಗ್ರ ಕೃಷಿ ಇಲ್ಲದೆ ನಾವು ಸಾವಯವ ಕೃಷಿ ಮಾಡೋಕೆ ಆಗೋದಿಲ್ಲ ಅನ್ನೋ ಒಂದು ನಂದು ಅನಿಸಿಕೆ. ಇಂದೂರ್ ಹೇರ್ಮಠವ್ರೆ, ಇವತ್ತು ಮಳೆ ನೀರಿನ ಸಂರಕ್ಷಣೆ ಕೂಡ ತುಂಬಾ ಪ್ರಮುಖವಾಗಿರುವಂತಹದ್ದು. ಯಾಕಂದ್ರೆ ಮಳೆ ನೀರು ಬರ್ತದ, ನಾವು ಬೇಕಂದ ಮಳೆ ಬರೋದಿಲ್ಲ. ಹೀಗಾಗಿ ಆ ಮಳೆ ನೀರನ್ನ ಸಂರಕ್ಷಣೆ ಮಾಡಿ ನಮ್ಮ ಹೊಲದಲ್ಲೇ ಎಷ್ಟೋ ನೀರನ್ನ ನಾವು ಹಿಡಿದಿಟ್ಟುಕೊಳ್ಳಕ್ಕೆ ಸಾಧ್ಯ ಆದ್ರೆ ಖಂಡಿತವಾಗಿ ಈ ಸಾವಯವ ಕೃಷಿ ಮಾಡುವಂತಹ ರೈತನ ಬದುಕಿಗೆ ತುಂಬಾ ಒಂದು ಸಹಾಯಕ ಆಗ್ತದೆ. ಆ ನಿಟ್ಟಿನೊಳಗೆ ರಾಜ್ಯ ಸರ್ಕಾರ ಸಾಕಷ್ಟು ಕೃಷಿ ಹೊಂಡಗಳನ್ನ ಒಂದು ಯೋಜನೆ ಮಾಡಿ ಇವತ್ತು ರೈತರು ಕೃಷಿ ಹೊಂಡಗಳನ್ನ ಮಾಡ್ಕೊಂಡಿದ್ದಾರೆ. ಸರ್ಕಾರ ಕೊಟ್ಟಂತಹ ಸಹಾಯಧನದೊಳಗೆ ಕೃಷಿ ಹೊಂಡ ಮಾಡೋದ್ರ ಜೊತೆಗೆ ತಮ್ಮದು ಒಂದಿಷ್ಟು ಇನ್ನೂ ಸ್ವಲ್ಪ ದುಡ್ಡು ಹಾಕಿ ಈ ಕೃಷಿ ಹೊಂಡವನ್ನ ದೊಡ್ಡದು ಮಾಡಿಕೊಂಡು ಹೆಚ್ಚು ನೀರನ್ನ ಸಂಗ್ರಹ ಮಾಡ್ಕೊಳ್ಳಕ್ಕೆ ಸಾಧ್ಯ ಆದ್ರೆ ಈ ಮಳೆ ನೀರನ್ನ ಒಡ್ಡಿಂದ ಹೊರಗೆ ಹೋಗಿ ಬದಲಿ ಆ ಬದುವಿನ ಗುಂಟ ಅದು ತಮ್ಮ ಹೊಲದಲ್ಲೇ ಅದು ಹಿಂಗೆ ಹೋಗ್ಲಿಕ್ಕೆ ಸಾಧ್ಯ ಆದ್ರೆ ಯಾವತ್ತಿದ್ರು ಕೂಡ ನಾಳೆ ಬೋರ್ವೆಲ್ ಹಾಕಿದ್ರು ಕೂಡ ನೀರು ಬರುವಂತ ಸಾಧ್ಯತೆ ಇದೆ. ಹೀಗಾಗಿ ಈ ಮಳೆ ನೀರಿನ ಒಂದು ಸಂರಕ್ಷಣೆ ಮಾಡೋದು ಬಹಳ ಮುಖ್ಯದ. ಆ ನಿಟ್ಟಿನೊಳಗೆ ತಾವು ವಾಲ್ಮೀಕಿ ಅಧಿಕಾರಿಗಳು, ಸಹಾಯಕ ಪ್ರಾಧ್ಯಾಪಕರು, ಈ ಮಳೆ ನೀರಿನ ಸಂರಕ್ಷಣೆಯನ್ನ ನಮ್ಮ ರೈತ ಬಾಂಧವ ಸಾವಯವ ಕೃಷಿ ಪದ್ಧತಿಯೊಳಗೆ ಹೆಂಗ್ ಮಾಡಬಹುದು, ಇದ್ರ ಬಗ್ಗೆ ವಿಸ್ತೃತ ಮಾಹಿತಿ ಕೊಡಬಹುದಾ? ಒಂದು ಬಹಳಷ್ಟು ಜನರಿಗೆ ಈ ಸಾವಯವ ಕೃಷಿಗೂ ಒಂದು ಮಳೆ ನೀರು ಸಂರಕ್ಷಣೆಗೂ ಏನ್ ಸಂಬಂಧ ಅಂತೇಳಿ ಅನಿಸ್ಬೋದು. ಆದ್ರೆ ಮಳೆ ನೀರು ಕೊಯ್ಲು ಅಥವಾ ಮಳೆ ನೀರು ಸಂರಕ್ಷಣೆ ಮಾಡಲಾರ್ದನ ನಾವು ಸಾವಯವ ಕೃಷಿ ಮಾಡುವುದು ಬಹಳಷ್ಟು ಕಷ್ಟ ಇದೆ. ಯಾವ ರೀತಿ ಅಂತ ನೀವು ಕೇಳಬಹುದು. ಈಗ ಕೇವಲ ಇಳುಕಲಿಗೆ ಅಡ್ಡಲಾಗಿ ಬಿತ್ತುವುದರಿಂದ ಹೆಚ್ಚಿನ ಒಂದು ಮಳೆ ನೀರನ್ನು ಸಂರಕ್ಷಣೆ ಆಗ್ತದೆ, ಅಲ್ಲಿ ರಸಗೊಬ್ಬರಗಳು ಅಥವಾ ನಾವು ಹಾಕಿದಂತ ರಸಗೊಬ್ಬರಗಳು ಹರಿದು ಹೋಗುವುದಿಲ್ಲ, ಹಾಗಾಗಿ ಅಲ್ಲಿ ಬಹಳಷ್ಟು ಒಂದು ಅನುಕೂಲ. ಅದರ ಜೊತೆಗೆ ಬದುಗಳ ನಿರ್ಮಾಣ, ಒಣ ಬೇಸಾಯದ ರೈತರು ಬದುಗಳ ನಿರ್ಮಾಣ ಮಾಡಿ ಬದುಗಳ ಮೇಲೆ ಹೊಂಗೆ ಗಿಡ ಆಗಿರ್ಬೋದು, ಗೊಬ್ಬರ ಗಿಡ ಆಗಿರ್ಬೋದು, ಇವುಗಳನ್ನು ಹಚ್ಚಿಕೊಂಡ್ರಂದ್ರೆ ಅಲ್ಲಿ ಏನು ಅದು ಸುಮಾರು 4-5 ತಿಂಗಳಿಗೆ ಅದು 5-6 ತಿಂಗಳಿಗೆ ಅದು ಕಟಾವಿಗೆ ಬರ್ತದೆ. ಅದು ಕಡಿದು ಅದನ್ನು ತಪ್ಪಲಗಳನ್ನು ನೀವು ಅಲ್ಲೆಲ್ಲೆಲ್ಲಿ ಹಾಕೋದ್ರಿಂದ ಅದು ಸಹ ಸಾವಯವ ಕೃಷಿಗೆ ಉತ್ತೇಜನವನ್ನು ಕೊಡ್ತದೆ, ಮತ್ತು ನಿಮ್ಮ ಭೂಮಿಯಲ್ಲಿ ಇರತಕ್ಕಂಥ ರಸಗೊಬ್ಬರಗಳು ನೀರಿನ ಮುಖಾಂತರ ಹರಿದು ಹೋಗೋದನ್ನು ಕಡಿಮೆ ಮಾಡ್ತದೆ. ಹಾಗಾಗಿ ಚೌಕ ಮಡಿ ಮಾಡೋದಾಗಿರ್ಬೋದು, ಬದು ನಿರ್ಮಾಣ ಆಗಿರ್ಬೋದು, ಟ್ರೆನ್ಸ್ ಕಂಬಂಡ್ ಮಾಡೋದಾಗಿರ್ಬೋದು, ಮತ್ತು ಕೃಷಿ ಹೊಂಡಗಳನ್ನು ಮಾಡೋದಾಗಿರ್ಬೋದು, ಇವೆಲ್ಲ ಪದ್ಧತಿಗಳನ್ನು ಅನುಸರಿಸಿ ನೀವು ಮಳೆ ನೀರು ಸಂಗ್ರಹಣೆ ಮಾಡಿದರೆ ಸಾವಯವ ಕೃಷಿಗೆ ಒಂದು ಉತ್ತೇಜನ ಆಗ್ತದೆ, ಅನುಕೂಲ ಆಗ್ತದೆ. ಅದರಲ್ಲಿ ಮುಖ್ಯವಾಗಿ ಕುಷ್ಕಿ ಬೇಸಾಯದ ರೈತರಿಗೆ ಬಹಳಷ್ಟು ಅನುಕೂಲ ಆಗ್ತದೆ ಅಂಥೇಳಿ ನಾನು ಮಳೆ ನೀರು ಸಂರಕ್ಷಣೆಯೂ ಸಹ ಸಾವಯವ ಕೃಷಿಯ ಒಂದು ಭಾಗ ಅಂತೇಳಿ ಹೇಳಕ್ಕ ನಾನು ಇಷ್ಟಪಡ್ತಾ ಇದ್ದೆ. ಬಹಳ ಸಂತೋಷ. ಇಂದೂರ್ ಹೇರ್ಮಠವ್ರೆ, ಯಾವುದೇ ಒಂದು ಜೀವಿಯ ಮೂಲ ಸೆಲೆ ಅಂದರೆ ನೀರು. ನೀರಿದ್ರೆ ಜೀವನ ನಡೀತದೆ. ಈಗ ಮನುಷ್ಯರ ಜೀವನ ಅಷ್ಟೇ ಅಲ್ಲ, ಎರೆಹುಳು ಬೆಳಿಬೇಕಂದ್ರೂ ಕೂಡ ಸೂಕ್ಷ್ಮಾಣು ಜೀವಿಗಳು ಕೂಡ ಒಂದು ಮಣ್ಣಿನೊಳಗೆ ಒಂದು ಶಕ್ತಿಯುತವಾಗಿರ್ಬೇಕು ಅಂತಂದ್ರೆ ನೀರಿನ ಅವಶ್ಯಕತೆ ಬಹಳ ಅದ, ತೇವಾಂಶ ಬೇಕಾಗ್ತದೆ. ಆ ನಿಟ್ಟಿನೊಳಗೆ ಮಳೆ ನೀರಿನ ಸಂರಕ್ಷಣೆ ಎಷ್ಟು ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ತುಂಬ ವಿಸ್ತೃತವಾಗಿ ಮಾಹಿತಿ ನೀಡಿದ್ದೀರಿ. ಇನ್ನೊಂದು ಮುಖ್ಯವಾಗಿ ಇವತ್ತು ನಮ್ಮ ಸಾವಯವ ಕೃಷಿ ಪದ್ಧತಿಯೊಳಗೆ ಕೊಟ್ಟಿಗೆ ಗೊಬ್ಬರ ಹಾಕ್ತಾನೆ ನಮ್ಮ ರೈತ, ಸೆಗಣಿ ಗೊಬ್ಬರ, ಆಮೇಲೆ ಜೀವಾಮೃತ, ಇದು ತುಂಬ ನಿಜವಾಗಿ ಒಳ್ಳೆಯದು. ಅದ್ರ ಜೊತೆಗೆ ಹಸಿರೆಳೆ ಗೊಬ್ಬರ ಕೂಡ, ಈ ಹಸಿರೆಳೆ ಗೊಬ್ಬರ ಹಾಕೋದ್ರಿಂದ ಕೂಡ ರೈತನ ಬೆಳೆಗೆ ಬಹಳ ಸಹಕಾರಿ ಆಗ್ತದೆ ಮತ್ತು ಅಲ್ಲಿ ಒಂದು ಎರೆಹುಳು ಬೆಳೆಯುವ ಸಾಧ್ಯತೆ ಇದೆ. ಬೇರೆ ಬೇರೆ ರೈತ ಸ್ನೇಹಿ ಕೀಟಗಳು ಬರ್ತಾವೆ ಮತ್ತು ಉತ್ತಮ ಗೊಬ್ಬರನೂ ಆಗ್ತದೆ ಮತ್ತು ಬೆಳೆ ಬೆಳೀಲಿಕ್ಕೆ ಒಂದು ಸಹಕಾರಿ ಆಗ್ತದೆ. ಈ ಹಸಿರೆಳೆ ಗೊಬ್ಬರವನ್ನು ಹೆಂಗೆ ಮಾಡೋದು, ಯಾವ ರೀತಿ ಅದು ಹಸಿರೆಳೆ ಗೊಬ್ಬರ ತಯಾರಾಗ್ತದೆ, ಹೇಗೆ ತನ್ನಂತಾನೇ ಸಹಜವಾಗಿ ಆಗ್ತದೆ, ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಕೊಡ್ಬೋದಾ? ಹಸಿರೆಲೆ ಗೊಬ್ಬರ ನಿಮ್ಗೆ ಸಾಕಷ್ಟು ಜನ ರೈತರಿಗೆ ಆಲ್ರೆಡಿ ಕೆಲವು ರೈತರಿಗೆ ಪರಿಚಯ ಇದೆ. ಈ ಹಸಿರೆಲೆ ಗೊಬ್ಬರದೊಳಗೆ ಬಹಳಷ್ಟು ಪರಿಚಿತವಾಗಿರ್ತಕ್ಕಂಥದ್ದು ಅಂದ್ರೆ ಸೆಣಬು ಒಂದು ಬೀಜ. ಈಗ ಅದನ್ನು ನೀವು ನೀರಾವರಿ ರೈತರು ಯಾವ ಟೈಮ್ನಾಗಾದರೂ ಎಸ್ಪೆಷಲಿ ಮುಂಗಾರಿ ಒಳಗೆ ಬೇರೆ ಬೆಳೆ ಬಿತ್ತೋದಕ್ಕಿಂತ ಎಕರೆಗೆ 25 ಕೆಜಿ ಸೆಣಬನ್ನು ಬಿತ್ತಿ ಅದು 35-40 ದಿವಸ ಆದ ನಂತರ, ಅಥವಾ ನಾವೇನು ಹೂವಾಡುವ ಹಂತ ಅಂತ ಹೇಳ್ತೀವಿ, ಹೂವಾಡುವ ಹಂತದೊಳಗೆ ಆ ಸೆಣಬಿನ ಬೆಳೆಯನ್ನು ಮುಗ್ಗೂಡೋದ್ರಂದ್ರೆ ಭೂಮಿ ಫಲವತ್ತತೆ ಹೆಚ್ಚಾಗ್ತದೆ. ಈ ಸೆಣಬಿನ ಬೀಜದ ಜೊತೆಗೆ ರೈತರು ದಯಂಚೆ ಅಂತ ಬೀಜಗಳನ್ನು ಸಿಗ್ತಾವೆ, ಆ ದಯಂಚೆನು ಸಹ ನೀವು ಉಪಯೋಗ ಮಾಡ್ಕೋಬೋದು. ಇವನ್ನು ಅಲಸಂದಿ, ಹೆಸರು, ಹುರುಳಿ ಇವುಗಳ ದ್ವಿದಳ ಧಾನ್ಯಗಳನ್ನು ಸಹ ಹಸಿರೆಲೆ ಗೊಬ್ಬರವಾಗಿ ನೀವು ಉಪಯೋಗ ಮಾಡ್ಕೋಬೋದು. ನಾನು ಕೆಲವೊಂದು ಕಡೆ ನೋಡಿದ್ದೀನಿ, ಹಿಂಗಾರಿ ಬೆಳೀತಕ್ಕಂಥ ರೈತರು ಮುಂಗಾರಿ ಒಳಗೆ ಬಿದ್ದಂಥ ಮಳೆಗೆ ನೀವು ಹಸಿರೆಲೆ ಗೊಬ್ಬರವನ್ನು ಬೆಳೀತಾರೆ, ಸೆಣಬಾಗಿರ್ಬೋದು, ಇವನ್ ಹೆಸರಾಗಿರ್ಬೋದು, ಇವುಗಳನ್ನು ಬೆಳೆದು ಅದನ್ನೇ ಅಲ್ಲೇ ಭೂಮಿಯೊಳಗೆ ಮುಗ್ಗೊಡೆದು ಹಿಂಗಾರಿ ಒಳಗೆ ಬೆಳೆಯನ್ನು ಬೆಳೀತಕ್ಕಂಥ ಒಣಬೇಸದ ರೈತರನ್ನು ಸಹ ನಾನು ನೋಡಿದ್ದೀನಿ. ಹಾಗಾಗಿ ಈ ಒಂದು ಹಸಿರೆಲೆ ಗೊಬ್ಬರ ಬಳಕೆ ಮಾಡೋದ್ರಿಂದ ಸುಮಾರು 5-10 ಟನ್ ಒಂದು ಬಯೋಮಾಸ್ ಅಂತ ಏನು ಹೇಳ್ತೀವಿ, ಅದು ತಪ್ಪಲ ಅಂತ ಏನು ಹೇಳ್ತೀವಿ, ಅದು ಭೂಮಿಯೊಳಗೆ ಪ್ರತಿ ಹೆಕ್ಟರ್ಗೆ ಸಿಗ್ತದೆ. ಈಗ ಇನ್ನೊಂದು ಹೇಳಬೇಕಾದ್ರೆ ಈಗ ಅದನ್ನು ಸಣ್ಣ ಮುಗ್ಗೊಡಿದು ಭಾಳಷ್ಟು ಈಗೇನು ಅಷ್ಟು ಕಷ್ಟದಾಯಕ ಕೆಲಸ ಅಲ್ಲ, ಯಾಕಷ್ಟ ಅಂದರೆ ಈಗ ಟ್ರ್ಯಾಕ್ಟರ್ಗಳು ಬಂದಿದ್ದಾವೆ, ಟ್ರ್ಯಾಕ್ಟರ್ಗಳಿಗೆ ರೋಟರ್ಗಳು ಬಂದಿದ್ದಾವೆ, ನೇಗಿಲುಗಳು ಬಂದಿದ್ದಾವೆ, ಅವುಗಳನ್ನು ನೀವು ಅದ್ರ ಮುಖಾಂತರ ನೀವು ಭೂಮಿಯೊಳಗೆ ಸೇರಿಸ್ಬೋದು. ಈಗ ದಯಂಚೆ ಸಹಿತ ಅದು ಭಾಳ ಉತ್ತಮವಾದ ಕೆಲಸವನ್ನು ಮಾಡ್ತದೆ. ಸೆಣಬು ಹಿಂಗಾರಿಯೊಳಗೆ ಯಾರಾದರೂ ನೀವು ಹಸಿರೆಲೆ ಗೊಬ್ಬರ ಬಳಕೆ ಮಾಡೋದಿದ್ರೆ ದಯಂಚೆ ಭಾಳ ಒಳ್ಳೆಯ ಕೆಲಸ ಮಾಡ್ತದೆ, ಯಾಕಂದರೆ ಸೆಣಬು ಸ್ವಲ್ಪ ಚಳಿಗಾಲದೊಳಗೆ ಬೂದು ರೋಗ ಬಂದು ಅದು ಹೆಚ್ಚಿಗೆ ಬೆಳವಣಿಗೆ ಆಗೋದಿಲ್ಲ. ಹಾಗಾಗಿ ಹಿಂಗಾರಿಯೊಳಗೆ ನೀವು ದಯಂಚೆಯನ್ನು ನೀವು ಉಪಯೋಗ ಮಾಡ್ಬೋದು. ಇದು ಒಂದು ಅತ್ಯುತ್ತಮವಾದ ಹಸಿರೆಲೆ ಗೊಬ್ಬರ. ಈ ಹಸಿರೆಲೆ ಗೊಬ್ಬರಗಳನ್ನು ಬಳಕೆ ಮಾಡೋದ್ರಿಂದ ಭೂಮಿಯ ಒಂದು ನಾವು ಭೌತಿಕ ಗುಣಧರ್ಮ ಅಂತ ಏನು ಹೇಳ್ತೀವಿ ಭಾಳ ಒಂದು ಉತ್ತಮ ಆಗ್ತದೆ, ಗುಣಧರ್ಮನು ಭಾಳ ಉತ್ತಮವಾಗ್ತದೆ. ಇದು ನೀವು ಆ ಥರ ಇನ್ನೊಂದು ಏನು ಮಾಡ್ಬೋದು ಅಂತಂದರೆ ಬೇರೆ ಕಡೆ ನೀವು ಗಿಡಗಳನ್ನು ಹಚ್ಚಿ ಬದುವಿ ಗಿಡಗಳನ್ನು ಹಚ್ಚಿ ಅದನ್ನು ಕಟ್ ಮಾಡಿ ಹೊಲಕ್ಕೆ ತಂದು ಹಾಕಿದ್ರು ಸಹಿತ ಅದು ನಡೀತದೆ. ಅದಕ್ಕೆ ನೀವು ನಾನು ಹೇಳಿದ್ದೇನೆ ಗ್ಲಿರಿಸಿಡಿ ಆಗಿರ್ಬೋದು, ಹೊಂಗೆ ಗಿಡ ಆಗಿರ್ಬೋದು, ಇವುಗಳನ್ನು ಸಹ ನೀವು ಉಪಯೋಗ ಮಾಡಿಕೊಂಡು ಹಸಿರೆಲೆ ಗೊಬ್ಬರವನ್ನು ಬಳಕೆ ಮಾಡಿಕೊಂಡ್ರೆ ಉತ್ತಮವಾದ ಬೆಳೆಯನ್ನು ನೀವು ಪಡ್ಕೊಳ್ಬೋದು. ಬಹಳ ಸಂತೋಷ ಇಂದೂಧರ್ ಹಿರಮಠ ಅವರೇ. ಹಸಿರೆಲೆ ಗೊಬ್ಬರ ಮಾಡಲಿಕ್ಕೆ ನಾವು ಬೇರೆ ಏನು ಬಹಳ ಕಷ್ಟಪಡ್ಬೇಕಾಗಿಲ್ಲ, ಒಂದು ಸ್ವಲ್ಪ ಅರಣ್ಯ ಕೃಷಿ ಬಗ್ಗೆ ಒಲವಿದ್ರಾಯ್ತು, ಆಮೇಲೆ ಇರೋ ಗಿಡಗಳನ್ನು ಮುಚ್ಚಳಿಕೆಯಾಗಿ ನಾವು ಉಪಯೋಗ ಮಾಡಿಕೊಂಡ್ರೆ ಸಾಕು. ಆಮೇಲೆ ಒಂದು ಕಡೆ ಈ ಹೆಂಗೆ ತಿಪ್ಪೆ ಗೊಬ್ಬರ ಮಾಡ್ತೀವಿ ಆ ಥರ ಹಸಿರೆಳೆ ಗೊಬ್ಬರದ ಒಂದು ಗುಂಪನ್ನು ಮಾಡಿದ್ರು ಕೂಡ ಅದು ಒಳ್ಳೆ ಗೊಬ್ಬರ ಆಗ್ತದೆ. ಆಮೇಲೆ ಸಾಕಷ್ಟು ರೈತ ಸ್ನೇಹಿ ಕೀಟಗಳು ಕೂಡ ಅಲ್ಲಿ ಬಂದು ಅವುಗಳಿಂದ ಇನ್ನೂ ಹೆಚ್ಚು ಉತ್ಕೃಷ್ಟವಾಗಿ ಗೊಬ್ಬರ ತಯಾರಾಗ್ತದೆ. ತುಂಬ ವಿಸ್ತೃತ ಮಾಹಿತಿ ನೀಡಿದ್ದೀರಾ. ಇಂದೂಧರ್ ಹಿರಮಠ ಅವರೇ, ಈ ಜೈವಿಕ ಗೊಬ್ಬರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ, ಯಾಕಂದರೆ ಇವತ್ತು ನಮ್ಮ ರೈತನಿಗೆ ಅದು ಗೊತ್ತು, ಏನು ಈಗ ತಿಪ್ಪೆ ಗೊಬ್ಬರ ಆಗಲಿ ಕೊಟ್ಟಿಗೆ ಗೊಬ್ಬರ ಆಗಲಿ, ಆಮೇಲೆ ಮುಖ್ಯವಾಗಿ ಜೀವಾಮೃತ ತಯಾರು ಮಾಡ್ತಾನೆ ಹಸುವಿನ ಒಂದು ಸಗಣಿಯಿಂದ, ಇದರಿಂದ ಕೂಡ ಅವನಿಗೆ ಸಾಕಷ್ಟು ಔಷಧೀಯ ಗುಣಗಳು ಇರುವಂತಹ ಒಂದು ಗೊಬ್ಬರವನ್ನು ಹಾಕ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ಜೈವಿಕ ಗೊಬ್ಬರ ಕೂಡ ಅವನಿಗೆ ಒಂದು ಸಹಕಾರಿ ಆಯ್ತಂದ್ರೆ ಬಹಳ ಅನುಕೂಲ ಆಗುತ್ತೆ. ಈ ಸಾವಯವ ಕೃಷಿ ಮಾಡುವ ರೈತರಿಗೆ ಜೈವಿಕ ಗೊಬ್ಬರವನ್ನು ಹೆಂಗೆ ತಯಾರು ಮಾಡ್ಬೋದು ಮಾಹಿತಿ ಕೊಡ್ಬೋದಾ? ಈ ಜೈವಿಕ ಗೊಬ್ಬರಗಳ ಬಗ್ಗೆ ಹೇಳ್ಬೇಕಂತಂದ್ರೆ ಈ ಜೈವಿಕ ಗೊಬ್ಬರಗಳು ಸಹ ಇವು ಸೂಕ್ಷ್ಮಾಣು ಜೀವಿಗಳು, ಇವುಗಳು ಈ ಬೆಳೆಗಳಿಗೆ ಉಪಯೋಗ ಮಾಡೋದ್ರಿಂದ, ಭೂಮಿಗೆ ಉಪಯೋಗ ಮಾಡೋದ್ರಿಂದ ಬೆಳೆಗಳಿಗೆ ಒಂದು ಅನುಕೂಲ ಆಗ್ತದೆ. ಇದರಲ್ಲಿ ನಾವು ಮುಖ್ಯವಾಗಿ ರೈಜೋಬಿಯಂ ಅಂತೇಳಿ ಅಣುಜೀವಿ ಬರ್ತದೆ, ಇದು ಸೂಕ್ಷ್ಮಾಣು ಜೀವಿಗಳು, ಇದನ್ನ ರೈತರು ತಮ್ಮ ಹೊಲದೊಳಗೆ ತಯಾರು ಮಾಡ್ಕೊಳಕ್ ಆಗುದಿಲ್ಲ. ಇವುಗಳನ್ನ ಕೃಷಿ ವಿಶ್ವವಿದ್ಯಾಲಯದೊಳಗಾಗಿರ್ಬೋದು ಅಥವಾ ಬೇರೆ ಒಂದು ಕೃಷಿ ಇಲಾಖೆಯ ಒಂದು ಲ್ಯಾಬೊರೇಟರಿಗಳಲ್ಲಿ ಇವು ಸಿಗ್ತಾವ, ಇವುಗಳನ್ನ ನೀವು ಬಳಕೆ ಮಾಡ್ಕೋಬೇಕಾಗ್ತದೆ. ಅದರಲ್ಲಿ ಮುಖ್ಯವಾಗಿ ರೈಜೋಬಿಯಂ ಅಂತೇಳಿ ಒಂದು ಏನು ಅಣುಜೀವಿ ಗೊಬ್ಬರ ಇದೆ, ಇದನ್ನು ಬಳಕೆ ಮಾಡೋದ್ರಿಂದ ವಾತಾವರಣದೊಳಗೆ ಸುಮಾರು 78% ಒಂದು ನೈಟ್ರೋಜನ್ ಗ್ಯಾಸ್ ಅಂತ ಏನು ಹೇಳ್ತೀವಿ ಇದೆ, ಅದನ್ನು ಹಿಡ್ಕೊಂಡು ಸ್ಥಿರೀಕರಿಸಿ ಒಂದು ದ್ವಿದಳ ಧಾನ್ಯಗಳಿಗೆ ಬೇರಿನ ಮುಖಾಂತರ ಯೂರಿಯಾ ಗೊಬ್ಬರ ಅಂತ ಏನು ಹೇಳ್ತೀವಿ, ನೈಟ್ರೋಜನ್ ಅಂತ ಏನು ನೀವು ರೈತರು ಹೇಳ್ತೀರಿ, ಅದನ್ನು ಬೆಳೆಗಳಿಗೆ ಕೊಡ್ತಕ್ಕಂಥ ಕೆಲಸವನ್ನು ರೈಜೋಬಿಯಂ ಒಂದು ಮಾಡ್ತದೆ. ಸೂಕ್ಷ್ಮಾಣು ಜೀವಿ ಇದು, ಇದನ್ನು ನೀವು ವೆರಿ ಭಾಳ ಸಿಂಪಲ್ ದ್ವಿದಳ ಧಾನ್ಯಗಳಿಗೆ ಬಳಕೆ ಮಾಡಬೇಕಾಗುತ್ತೆ. ಇದನ್ನು ಬಳಕೆ ಮಾಡೋದು ಭಾಳ ಸಿಂಪಲ್, ಪ್ರತಿ ಎಕರೆಗೆ 200 ಗ್ರಾಮನ್ನು ಬೀಜೋಪಚಾರ ಮಾಡಿ ನೀವು ಬೆಳಿಗ್ಗೆ ಬಿತ್ತಿಬಿಟ್ರೆ ಇದು ಸಾಕಷ್ಟು ನಿಮಗೆ ಬೆಳೆಗಳಿಗೆ ಯೂರಿಯಾವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತದೆ, ನೈಟ್ರೋಜನ್ ಕೆಲಸ ಕೊಡ್ತಕ್ಕಂಥ ಕೆಲಸ ಮಾಡ್ತದೆ. ನೀವು ಇದನ್ನು 200 ಗ್ರಾಮ್ ಪ್ರತಿ ಎಕರೆಗೆ ಬರ್ತಕ್ಕಂಥ ಬೀಜಕ್ಕೆ ಉಪಯೋಗ ಮಾಡೋದು, ಕಡಿಮೆ ಬೀಜ ಉಪಯೋಗ ಮಾಡ್ತಕ್ಕಂಥ ಬೆಳೆಗಳಿಗೆ 200 ಗ್ರಾಮ್ ಸಾಕು. ಸ್ವಲ್ಪ ಉದಾಹರಣೆ ಸೋಯಾಬೀನು ಅಲ್ಲೆಲ್ಲ ಹೆಚ್ಚಿನ ಒಂದು ಬೀಜದ ಪ್ರಮಾಣ ಪ್ರತಿ ಎಕರೆಗೆ ಇರೋದ್ರಿಂದ ಅಲ್ಲಿ ಒಂದು 1/2 kg ಯೂಸ್ ಮಾಡ್ಬೋದು. ಶೇಂಗಾ ಬೆಳೆ ಸ್ವಲ್ಪ ಇನ್ನೂ ಹೆಚ್ಚಿನ ಬೀಜದ ಒಂದು ನೀವು ಮಾಡ್ತಾ ಇರೋದ್ರಲ್ಲಿ ಅಲ್ಲಿ 1 kg ತನೂ ಉಪಯೋಗ ಮಾಡ್ಬೋದು. ಇದ್ರ ಬೆಲೆ ಕೇವಲ 20-30 ರೂಪಾಯಿಗೆ ಪ್ರತಿ ಕೆಜಿಗೆ ಸಿಗ್ತಾವೆ. ಇದು ಮಾಡೋದ್ರಿಂದ ಬೆಳೆಗಳಿಗೆ 25% ನೀವು ಯೂರಿಯಾ ಗೊಬ್ಬರ ಹಾಕತಕ್ಕಂಥ ಪ್ರಮಾಣವನ್ನು ಕಡಿಮೆ ಮಾಡ್ಬೋದು. ಅಷ್ಟು ನಿಮ್ಗೆ ಖರ್ಚು ಕಡಿಮೆ ಆಗ್ತದೆ, ಯೂರಿಯಾ ಗೊಬ್ಬರದ ಬಳಕೆ ಕಡಿಮೆ ಆಗ್ತದೆ, ವಾತಾವರಣಕ್ಕೂ ಅನುಕೂಲ ಆಗ್ತದೆ. ಇದು ನೀವು ದ್ವಿದಳ ಧಾನ್ಯದೊಳಗೆ ಉಪಯೋಗ ಮಾಡ್ತಕ್ಕಂಥ ರೈಸೋಬಿಯಮ್ಸ್. ಅದೇ ರೀತಿ ನಾವು ಅಜಿಟೋಬ್ಯಾಕ್ಟರ್ ಮತ್ತು ಅಜೋಸ್ಪೆರಿಲಮ್ ಅಂತೇಳಿ ಇವು ಸಹಿತ ಸೂಕ್ಷ್ಮಣ ಜೀವಿನ, ಇವು ಏಕದಳ ಬೆಳೆ, ಜೋಳ ಆಗಿರ್ಬೋದು, ಗೋಯಿನ್ಜೋಳ ಆಗಿರ್ಬೋದು, ರಾಗಿ ಒಳಗೆ ಈ ಇದನ್ನು ಸಹಿತ ಉಪಯೋಗ ಮಾಡ್ಕೋದು. ಇದು ಬಳಕೆ ಮಾಡೋಕೆ ಪದ್ಧತಿ ಸೇಮ್ ಏನು ನಾವು ರೈಸೋಬಿಯಂ ಹೇಳಿದ್ರೆ, ಅದೇ ರೀತಿ ಇದನ್ನು ಏಕದಳ ಧಾನ್ಯಗಳಿಗೆ ಬಳಕೆ ಮಾಡಿದರೆ ಇಲ್ಲಿ ಸಹ ನೀವು ಯೂರಿಯಾ ಗೊಬ್ಬರ ಬಳಕೆಯನ್ನು ಇವನ್ನು ಬಳಕೆ ಮಾಡೋದ್ರಿಂದ ಕಡಿಮೆ ಮಾಡಬಹುದು ಅಂತ ಒಂದು. ಅದೇ ರೀತಿ ಮತ್ತೊಂದು ಉತ್ತಮವಾದ ಒಂದು ಅಣುಜೀವಿ ಗೊಬ್ಬರ ಅಂದ್ರೆ ರಂಜಕ ಕರಗಿಸುವ ಗೊಬ್ಬರಗಳು ಅಂತ ಸಿಗ್ತಾವೆ. ನಿಮ್ಗೆಲ್ಲ ರೈತರಿಗೆ ಗೊತ್ತಿರಬಹುದು, ಬಹಳಷ್ಟು ಜನಕ್ಕೆ DAP ಏನು ಹಾಕ್ತಿರಿ ಅಥವಾ ರಂಜಕ ಏನು ಗೊಬ್ಬರ ಹಾಕ್ತಿರಲ್ಲ, ಅಲ್ಲಿ ಬೆಳೆಗೆ ಸಿಗೋದು ಕೇವಲ 30% ಮಾತ್ರ ಬೆಳೆ ಸಿಗ್ತದೆ, 30-40%. ಉಳಿದಿದ್ದು 50-60% ನೀವು ಹಾಕಿದಂತ ರಂಜಕ ಭೂಮಿಯೊಳಗೆ ಫಿಕ್ಸ್ ಆಗ್ತದೆ, ಕಲ್ಲಾಗಿ ಕುಂದಿರ್ತದೆ, ಅದು ಬೆಳೆಗಳಿಗೆ ಸಿಗುವುದೇ ಇಲ್ಲ. ಅದು ಯಾಕಂದ್ರೆ ಅದರದ ಆ ಥರ ಸ್ವಭಾವ. ಹಾಗಾಗಿ ಆ ಒಂದು ಸಮಸ್ಯೆಯನ್ನು ಬಗೆಹರಿಸುವುದು ಹೇಗಪ್ಪ ಅಂತಂದ್ರೆ, ಭೂಮಿಯೊಳಗೆ ಫಿಕ್ಸ್ ಆಗಿ ಕುಂತ ರಂಜಕವನ್ನು ಕರಗಿಸುವಂತ ಶಕ್ತಿ ಫಾಸ್ಫೋಬ್ಯಾಕ್ಟರ್ ಅನ್ನುವಂಥ ಸೂಕ್ಷ್ಮಾಣು ಜೀವಿಗಳಿಗೆ ಮಾತ್ರ ಆ ದೇವ್ರ ಶಕ್ತಿ ಕೊಟ್ಟಾನ. ಹಾಗಾಗಿ ನೀವು ಅದು ರಂಜಕ ಕರಗಿಸುವ ಗೊಬ್ಬರಗಳನ್ನು ನೀವು ಬಳಕೆ ಮಾಡಿದ್ರೆ ಕಲ್ಲಾಗಿ ಅಥವಾ ಫಿಕ್ಸ್ ಆಗಿ ಕುಂತಿರ್ತೈತೆ ಅಲ್ಲ ಭೂಮಿಯೊಳಗೆ, ಆ ರಂಜಕವನ್ನು ಕರಗಿಸಿ ಬೆಳೆಗೆ ಕೊಟ್ಟರೆ ನಿಮ್ಗೆ ಬೆಳೆಗೆ ಉತ್ತಮವಾದ ರಂಜಕ ಸಿಗ್ತಕ್ಕಂಥ ಕೆಲಸ ಮಾಡ್ತದೆ. ಇದನ್ನು ಯಾವ ರೀತಿ ಉಪಯೋಗ ಮಾಡ್ಕೊಂಡು, ಪ್ರತಿ ಎಕರೆಗೆ ಒಂದು 2 kg ಅಣುಜೀವಿ ಗೊಬ್ಬರಗಳನ್ನು ತೆಗೆದುಕೊಂಡು 5-10 kg ತಿಪ್ಪೆ ಗೊಬ್ಬರದೊಳಗೆ ಮಿಕ್ಸ್ ಮಾಡಿ ಭೂಮಿಗೆ ಹಾಕಿದ್ರಂದ್ರೆ ಇದು ನಿಮಗೆ ರಂಜಕ ಕರಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಅದೇ ರೀತಿಯಾಗಿ ಇನ್ನೂ ಸಾಕಷ್ಟು ಜೈವಿಕ ಗೊಬ್ಬರಗಳದಾವ, ಅವುಗಳನ್ನು ನೀವು ತಿಳಿದುಕೊಂಡು ಬಳಕೆ ಮಾಡಿದರೆ ಒಂದು ಉತ್ತಮ ಒಂದು ಕೆಲಸ ಮಾಡ್ಬೋದು. ಇದಲ್ದನ ಇನ್ನೂ ಒಂದಿಷ್ಟು ಸೂಕ್ಷ್ಮಾಣ ಜೀವಿಗಳ ಬಗ್ಗೆ ಹೇಳಬೇಕಂದ್ರೆ, ಯಾವುದೋ ಒಂದು ವೇಸ್ಟ್ ಭೂಮಿಯೊಳಗೆ ಬಿದ್ದಿರ್ತದೆ ಅಥವಾ ಈಗ ಕಬ್ಬಿಂದ ರೌದಿ ಬಿದ್ದಿರ್ತದೆ, ಅದನ್ನು ಕರಗಿಸಿ ಅಂದ್ರೆ ಕಾಂಪೋಸ್ಟ್ ಮಾಡ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಸಹ ಸಿಗ್ತಾ ಇದ್ದಾವೆ. ಮುಖ್ಯವಾಗಿ ಫಿನೋರೋಕಿಟಿ ಅಂತಿದೆ, ಫೆಸಿಲೋಮೈಸಿಸ್ ಅಂತಿದೆ, ಟ್ರೈಕೋಡರ್ಮ್ ಅಂತ ಇದೆ, ಫ್ಲೋರಟಸ್ ಅಂತಿದೆ. ಈ ಸೂಕ್ಷ್ಮಾಣು ಜೀವಿಗಳು ಏನು ಮಾಡ್ತಾವೆ, ಏನು ವೇಸ್ಟ್ ಏನು ಬಿದ್ದಿರ್ತದಲ್ಲ ಆ ವೇಸ್ಟನ್ನು ಕರಗಿಸಿ ಭೂಮಿಗೆ ಗೊಬ್ಬರವಾಗಿ ಕೊಡ್ತಾವೆ. ಕಬ್ಬಿನ ರೌದಿ ಒಳಗೆ ನೀವು ಮೇಲೆ ತಿಪ್ಪೆ ಗೊಬ್ಬರದಾಗ ಮಿಕ್ಸ್ ಮಾಡಿ ಅಥವಾ ಸಗಣಿ ಒಳಗೆ ಮಿಕ್ಸ್ ಮಾಡಿ ಹಾಕಿಬಿಟ್ರೆ ಕಳತ್ತು ಗೊಬ್ಬರ ಆಗಿ ಕಾಂಪೋಸ್ಟ್ ಗೊಬ್ಬರ ಆಗ್ತಕ್ಕಂಥ ಕೆಲಸವನ್ನು ಇದು ಈ ಸೂಕ್ಷ್ಮಾಣು ಜೀವಿಗಳು ಮಾಡ್ತಾವೆ. ಇದು ಕೃಷಿ ವಿಶ್ವವಿದ್ಯಾಲಯದೊಳಗೆ ಒಂದು ಕಡಿಮೆ ರೇಟ್ನೊಳಗೆ ಇದು ಸಿಗ್ತೈತೆ. ಇದನ್ನೂ ಸಹ ಬಳಕೆ ಮಾಡೋದ್ರಿಂದ ನಿಮಗೆ ಸಾವಯವ ಕೃಷಿ ಮಾಡಲಿಕ್ಕೆ ಭಾಳಷ್ಟು ಒಂದು ಅನುಕೂಲ ಆಗುತ್ತೆ ಅಂತೇಳಿ ನನ್ನ ಒಂದು ವಿಚಾರ. ಭಾಳ ಸಂತೋಷ ಇಂದೂರ್ ಹೇರ್ಮಠ ಅವರೇ. ಅಂದ್ರೆ ಈಗ ಸೂಕ್ಷ್ಮಾಣು ಜೀವಿಗಳು ಎಷ್ಟು ಮಹತ್ವ ಇದೆ, ಜೈವಿಕ ಗೊಬ್ಬರದೊಳಗೆ ಬಹುಪಾಲು ರೈತನಿಗೆ ಸಹಾಯಕಾರಿಯಾಗಿ ನಿಲ್ತಾವು. ಏಕದಳ ಆಗಲಿ, ದ್ವಿದಳದ ಧಾನ್ಯ ಆಗಲಿ, ಯಾವ್ದು ಬೆಳಿಬೇಕಾದ್ರೂ ಕೂಡ ಒಂದು ಕಾಂಪೋಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಜೈವಿಕ ಸೂಕ್ಷ್ಮಾಣು ಜೀವಿಗಳ ಉಪಯೋಗ ಮಾಡಿಕೊಂಡು ತಿಪ್ಪೆ ಗೊಬ್ಬರ ಜೊತೆಗೆ ಕೊಟ್ಟಿಗೆ ಗೊಬ್ಬರ ಜೊತೆಗೆ ನಾವು ಉಪಯೋಗ ಮಾಡಿದ್ರೆ ಯೂರಿಯಾ ಹಾಕೋ ಅವಶ್ಯಕತೆ ಇಲ್ಲ. ಈ ಸೂಕ್ಷ್ಮಾಣು ಜೀವಿಗಳೇ ಸಾಕಷ್ಟು ನೈಟ್ರೋಜನ್ ಅನ್ನು ಭೂಮಿಗೆ ನೀಡ್ತಾವು, ಭೂಮಿಯ ಫಲವತ್ತತೆಯನ್ನು ಕಾಪಾಡಲಿಕ್ಕೆ ಸಾಧ್ಯ ಮಾಡ್ತಾವು. ತುಂಬ ವಿಸ್ತೃತ ಮಾಹಿತಿ ನೀಡಿದ್ದೀರಿ. ಈಗ ಎರೆಹುಳು ಒಂದು ರೈತನ ಅತ್ಯುತ್ತಮ ಸ್ನೇಹಿತ. ಎರೆಹುಳು ಇತ್ತಂದರೆ ಅಲ್ಲಿ ಭೂಮಿಯಲ್ಲಿ ಫಲವತ್ತತೆಯ ಕೊರತೆ ಇಲ್ಲ, ಭೂಮಿ ಎಷ್ಟು ಬೇಕಷ್ಟು ಆಳಕ್ಕಾದರೂ ಹೋಗಿ ಎರೆಹುಳು ಭೂಮಿಯ ಮಣ್ಣನ್ನು ಜೀವಂತಿಕೆಯಿಂದ ಅದು ನಣ್ಣಳಿಸೋಂಗೆ ಮಾಡ್ತದೆ. ಆ ನಿಟ್ಟಿನೊಳಗೆ ಎರೆಹುಳು ಗೊಬ್ಬರ ತಯಾರು ಮಾಡೋದ್ರ ಬಗ್ಗೆ ಒಂಚೂರು ನಮ್ಮ ಸಾವಯವ ಕೃಷಿಯ ರೈತರಿಗೆ ಮಾಹಿತಿ ಕೊಡ್ಬೋದಾ? ಭಾಳ ಒಂದು ಉತ್ತಮವಾದ ಪ್ರಶ್ನೆ. ನೀವು ಹೇಳಿದಂಗೆ ಪ್ರಾಥಮಿಕ ಶಾಲೆಗಳು ಪ್ರೈಮರಿ ಸ್ಕೂಲ್ನೊಳಗೂ ಕಲ್ತೀವಿ, ಸಾಕಷ್ಟು ಸಲ ಕಲ್ತಿದ್ದೀವಿ, ಎರೆಹುಳನ್ನು ರೈತನ ಮಿತ್ರ ಅಂತಂದು ಹೇಳಿ ಕರಿತೀವಿ. ಆ ರೈತನ ಮಿತ್ರ ಅಂತ ಯಾಕಂತೀವಿ ಅಂದ್ರೆ, ಈಗ ನೇಗಿಲ ಹೊಡಿದು ನಾವು ಟ್ರ್ಯಾಕ್ಟರಿ ಹೊಡೆದ್ರೆ ಭಾಳ ಅಂದ್ರೆ ಮೇಲೆ 9-10 inches ತನ ನೇಗಿಲ ಹೊಡಿಬೋದು, ಬಟ್ ಇದು ಸುಮಾರು 1-2 meters ಆಳವಾಗಿ ಕೆಳಗಿನ ಮಣ್ಣನ್ನು ಮೇಲೆ ಮಣ್ಣನ್ನು ಕೆಳಗೆ ಹಾಕ್ತಕ್ಕಂಥ ಎರೆಹುಳುಗಳು ಸಹ ಲಭ್ಯ ಅದಾವೆ. ಹಾಗಾಗಿ ಈ ಎರೆಹುಳ ಗೊಬ್ಬರಗಳ ತಯಾರಿಕೆ ಭಾಳ ಉತ್ತಮವಾಗಿದೆ. ನೀವು ಭೂಮಿಯೊಳಗನ್ನು ಎರೆಹುಳ ಗೊಬ್ಬರಗಳನ್ನು ಹೆಚ್ಚು ಮಾಡ್ಕೋಬೇಕಂತಂದ್ರೆ ಅಲ್ಲೇ ಯಾವುದೇ ಬೆಳೆಗೆ ಏನು ವೇಸ್ಟ್ ಬಿದ್ದಿರ್ತದಲ್ಲ ಅದನ್ನು ಸುಡ್ದಾನ ಅಲ್ಲೇ ನೀವು ಕಾಂಪೋಸ್ಟ್ ಮಾಡ್ಕೊಂಡು ಅಲ್ಲೇನೆ ಬಿಟ್ರೆ ಅಂದ್ರೆ ಅಲ್ಲೇ ಆಟೋಮೆಟಿಕ್ ಭೂಮಿಯೊಳಗನ ಎರೆಹುಳ ಗೊಬ್ಬರಗಳ ಸಂಖ್ಯೆ ಹೆಚ್ಚಾಗಿಬಿಡ್ತಾವೆ. ಅದೇ ರೀತಿಯನ್ನು ಮಾಡ್ಕೋ ಅಥವಾ ನೀವು ಹೊರಗಡೆನ ತಯಾರು ಮಾಡಿಕೊಂಡು ನೀವು ಎರೆಹುಳ ಗೊಬ್ಬರವನ್ನು ಬಳಕೆ ಮಾಡ್ಕೋದು. ಇದೇನು ಭಾಳ ಅತ್ಯಂತ ಒಂದು ದೊಡ್ಡ ವಿದ್ಯೆ ಏನಲ್ಲ, ಇದನ್ನು 2-3 ಪದ್ಧತಿಯೊಳಗೂ ಮಾಡ್ಬೋದು. ನಾವು ವೈಜ್ಞಾನಿಕವಾಗಿ ಹೇಳೋದು ಒಂದು ವಿಚಾರ ಆದ್ರೂ ಭಾಳಷ್ಟು ರೈತರ ಹೊಲದೊಳಗೆ ನಾನು ನೋಡಿದ್ದೀನಿ, ಏನು ವೇಸ್ಟ್ ಸಿಗ್ತೈತಲ್ಲ ಅದನ್ನು ಹಾಕಿ ಮೇಲೆ ಒಂದು ಸ್ವಲ್ಪ ತಿಪ್ಪೆ ಗೊಬ್ಬರ ಹಾಕಿ ಆಮೇಲೆ ಒಂದು 15-20 ದಿವಸ ಅರ್ಧಮರ್ಧ ಕಳೆತ ಮೇಲೆ ಎರೆಹುಳುಗಳು ಬಿಟ್ಟುಬಿಟ್ಟಿದ್ದಾರೆ ರೈತರು, ಅದೇ ಎರೆಹುಳುಗಳು ತಯಾರಾಗಿದೆ. ಇನ್ನೊಂದು ಸ್ವಲ್ಪ ವೈಜ್ಞಾನಿಕವಾಗಿ ಮಾಡಬೇಕಾದ್ರೆ ನೀವು ಒಂದು ಸುಮಾರು 10 ಮೀಟರ್ ಉದ್ದ, ಒಂದು 3 ಮೀಟರ್ ಅಗಲ, ಒಂದು ಮೀಟರ್ ಎತ್ತರ ಇರತಕ್ಕಂಥ ಕಟ್ಟಡವನ್ನು ಮಾಡಿಕೊಂಡು ಅದರಲ್ಲಿ ನೀವು ವೇಸ್ಟನ್ನು ಹಾಕಿ ಪದರ ಪದರ ಹಾಕಂತ ಹೇಳ್ತೀವಿ ನಾವು. ಕೆಳಗಡೆ ಸ್ವಲ್ಪ ತೆಂಗಿನ ಗೊಬ್ಬರ ಹಾಕ್ರಿ ಅಂದ್ರೆ ನೀರು ಹಿಡೀಲಿ ಅಂತ, ಆಮೇಲೆ ವೇಸ್ಟ್ ಹಾಕ್ರಿ, ಆಮೇಲೆ ಸ್ವಲ್ಪ ಮಣ್ಣು ಹಾಕ್ರಿ, ಆಮೇಲೆ ಮತ್ತೆ ವೇಸ್ಟ್ ಹಾಕ್ರಿ, ಆಮೇಲೆ ಹಸಿರೆಲೆ ಗೊಬ್ಬರ ಹಾಕ್ರಿ, ಆಮೇಲೆ ಮತ್ತೆ ವೇಸ್ಟ್ ಹಾಕಿ, ಆಮೇಲೆ ಸ್ವಲ್ಪ ತಿಪ್ಪೆ ಗೊಬ್ಬರ ಹಾಕಿ ಪದರ ಪದರಾಗಿ ತುಂಬಿ ಆಮೇಲೆ ಅದು ಒಂದು ತಿಂಗಳ ಅರ್ಧಮರ್ಧ ಕಳಿಬೇಕು. ಅದು ಅರ್ಧಮರ್ಧ ಕಳೆದ ಮೇಲೆ ಎರೆಹುಳುಗಳನ್ನು ಬಿಡಬೇಕು. ಸುಮಾರು ಅಷ್ಟು ಏನು ಒಂದು ಪಿಟ್ ಸೈಜ್ ಹೇಳಿದ್ನಲ್ಲ ಅಷ್ಟಕ್ಕೆ ನೀವು 1 ಕೆಜಿ ಅಷ್ಟು ಹಾಕಿದ್ರೆ ಸಾಕು, ಸಾಕಷ್ಟು 3-3.5 ತಿಂಗಳದಾಗ ಉತ್ತಮವಾದ ಒಂದು ಎರೆಹುಳು ಗೊಬ್ಬರ ತಯಾರಾಗ್ತದೆ. ಅದನ್ನು ಬಳಕೆ ಮಾಡೋದ್ರಿಂದ ನೀವು ಸಾವಯವ ಕೃಷಿಯನ್ನು ಮಾಡಲಿಕ್ಕೆ ಭಾಳ ಅನುಕೂಲ ಆಗ್ತದೆ. ಈವನ್ ಇದು ಎರೆಹುಳು ಗೊಬ್ಬರ ಒಂದು ನಾವು ತಿಪ್ಪೆ ಗೊಬ್ಬರಕ್ಕಿಂತನೂ ಹೆಚ್ಚಿನ ಒಂದು ಪ್ರಮಾಣದೊಳಗೆ ಪೋಷಕಾಂಶಗಳು ಇದಾವ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಮತ್ತು ಎರೆಹುಳು ಗೊಬ್ಬರದೊಳಗೂ ಸಹ ಅಥವಾ ಅದರಲ್ಲಿ ಏನು ನಾವು ಹಾರ್ಮೋನ್ಸ್ ಅಂತ ಏನು ಎರೆಹುಳದ ಮೇಲೆ ಏನಿರ್ತದಲ್ಲ ಅವು ಸಹ ನಾವು ಭೂಮಿಯೊಳಗೆ ಒಂದು ಚೆನ್ನಾಗಿ ಕೆಲಸ ಮಾಡಿ ಬೆಳೆಗಳಿಗೆ ಪ್ರಚೋದಕಗಳಾಗಿ ಕೆಲಸ ಮಾಡಿ ಉತ್ತಮವಾದ ಇಳುವರಿಯನ್ನು ನೀವು ಪಡ್ಕೋಬಹುದು ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇಂದೂದರ್ ಹಿರಮಠ ಅವರೇ, ವಾಲ್ಮೀಯ ಸಹಾಯಕ ಪ್ರಾಧ್ಯಾಪಕರಾಗಿ ಇಲ್ಲಿ ತನಕ ಸಾವಯವ ಕೃಷಿ ಬಗ್ಗೆ ಸಮಗ್ರವಾದ ಮಾಹಿತಿ ನೀಡಿದ್ದೀರಾ. ಅಂದರೆ ರಾಸಾಯನಿಕ ಕೃಷಿಯಿಂದ ಏನು ಅಡ್ಡ ಪರಿಣಾಮಗಳಿದಾವೆ, ಮತ್ತು ಸಮಗ್ರ ಕೃಷಿ ಹೇಗೆ ಸಾವಯವ ಕೃಷಿಗೆ ಪೂರಕವಾಗಿದೆ, ಈ ಅಂತರ್ಜಲವನ್ನು ಕಾಪಾಡೋ ನಿಟ್ಟಿನೊಳಗೆ ಮಳೆ ನೀರನ್ನು ಸಂರಕ್ಷಣೆ ಮಾಡೋದ್ರಿಂದ ಹೇಗೆ ಒಂದು ಸಾವಯವ ಕೃಷಿಗೆ ಪೂರಕವಾದ ವಾತಾವರಣ ನಿರ್ಮಾಣ ಆಗ್ತದೆ, ಹಸಿರೆಳು ಗೊಬ್ಬರ, ಜೈವಿಕ ಗೊಬ್ಬರ, ಎರೆಹುಳು ಗೊಬ್ಬರ, ಹೀಗೆ ವಿಸ್ತೃತವಾಗಿ ಸಮಗ್ರ ಮಾಹಿತಿಯನ್ನು ನೀಡಿದ್ದೀರಾ ಸಾವಯವ ಕೃಷಿ ಮಾಡುವಂಥ ರೈತರಿಗೆ. ಇದು ತುಂಬ ಉತ್ತಮ ಮಾಹಿತಿಯಾಗಿದೆ. ನಮ್ಮ ರೈತ ಬಾಂಧವರು ರಾಸಾಯನಿಕ ಕೃಷಿಗಿಂತ ಸಾವಯವ ಕೃಷಿಗೆ ಮತ್ತೆ ಮರಳಿ ಬರಲಿ ಅಂತ ಆಸೆ ಮಾಡೋಣ. ಸಾವಯವ ಕೃಷಿಯಲ್ಲಿ ಕಡಿಮೆ ಖರ್ಚಿನೊಳಗೆ ಹೆಚ್ಚು ಲಾಭ ಪಡೆಯುವಂಥ ಅವಕಾಶ ಇದೆ. ವಿಶೇಷವಾಗಿ ಸಣ್ಣ ಸಣ್ಣ ರೈತರು ಇದನ್ನು ಖಂಡಿತವಾಗಿ ಪ್ರಯೋಗ ಮಾಡಬಹುದು. ಹಾಗೆಯೇ ಹಸು ಸಾಕಣೆ ಮಾಡಲಿ, ಕುರಿ ಕೋಳಿ ಸಾಕಣೆ ಮಾಡಿ ಒಂದು ಉತ್ತಮ ಕೃಷಿ ಹೊಂಡವನ್ನು ತಯಾರು ಮಾಡಿಕೊಂಡು ಒಳ್ಳೆಯ ಇಳುವರಿಯನ್ನು ಪಡೆಯುವಂಥ ಭೂಮಿಯನ್ನು ತಯಾರು ಮಾಡಿಕೊಳ್ಳಿ ಅಂಥೇಳಿ ಈ ಮೂಲಕ ಹಾರೈಸ್ತೀವಿ. ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ ಇಂದೂರ್ ಹಿರಮಠ ಅವರೇ. ನಮಸ್ಕಾರ ಸರ್, ನಮಸ್ತೆ. ಇದುವರೆಗೆ ಸಾವಯವ ಕೃಷಿ ಸಮಗ್ರ ಕೃಷಿಗೆ ಪೂರಕ ಈ ವಿಷಯವಾಗಿ ಧಾರವಾಡದ ವಾಲ್ಮೀಯ ಸಹಾಯಕ ಪ್ರಾಧ್ಯಾಪಕರಾದ ಇಂದೂಧರ್ ಹಿರೇಮಠ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳಿನ್. ಈಗ ಕೇಳಿ ಧಾರವಾಡದ ಫಕೀರವ ಉಗರಗೋಳ್ ಹಾಗೂ ಮೇಳದವರಿಂದ ಗೊರವರ ಪದಗಳು. ಬಂಡಾರದ ಚೀಲ ಬಾರ ಗೊರವರ ಪದ ಕೇಳುತ್ತಿರುವಿರಿ. ತಾರ ಸೇಟ ತಡದ ಉಂಟಾದರ ಮೀಸಲಿಳೇ